ಸಹಕಾರ ಸರ್. ಹುಟ್ಟೂರು ಯಾವುದು ಕಲ್ಪನಾ ಅವರೇ ತಮ್ದು? ಹುಟ್ಟೂರು ಕುಡ್ಲಿಪೇಟೆ. ತಂದೆ ತಾಯಿ ಏನ್ ಮಾಡ್ತಾರೆ? ತಂದೆ ತಾಯಿ ರೈತರಿ. ಜಮೀನು ಎಷ್ಟಿದೆ ಅಮ್ಮ? ಜಮೀನು 6.5 ಎಕರೆ ಇದೆ. ತಂದೆ ತಾಯಿ ಕೇಳ್ತಿದ್ದೀನಿ ಅಲ್ಲೂ ಅಷ್ಟೇ. ಹೌದಾ? ಕಾಫಿ ತೋಟ ಅಲ್ಲಿ, ಇಲ್ಲಿ ತೆಂಗಿನ ತೋಟ ಮತ್ತೆ ಹೊಲ. ನಿಮ್ಮ ತಂದೆ ತಾಯಿ ಹೆಸರೇನಮ್ಮ? ತಂದೆ ತಾಯಿ ಚನ್ನಮ್ಮ ಮತ್ತೆ ಬಿಳಿಯಪ್ಪ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಗಂಡು ಮಕ್ಕಳು, ಒಬ್ಳು ಮಗಳು. ಬಹಳ ಮುದ್ದೆ ಸಾಕಿರ್ಬೇಕು ನಿಮ್ಮನ್ನ. ಏನು ಓದಿದ್ರಿ? SSLC ಕಂಪ್ಲೀಟ್ ಆಗಿದೆ ಸರ್. ಎಲ್ಲ ಕೊಡ್ಲಿಪಟ್ಟನಲ್ಲೇ ಓದಿದ್ರ? ಹೌದು ಸರ್. ಅಲ್ಲಿ ಹೇಗಿದೆ ಕಾಫಿ ಕಾಳುಮೆಣಸು ಎಲ್ಲ ಆ ಕಡೆ ವ್ಯವಸಾಯ? ಚೆನ್ನಾಗಿದೆ ಸರ್ ಅಲ್ಲೆಲ್ಲ. ನೀವೇನೇನ್ ಕೆಲಸ ಮಾಡ್ತಾ ಇದ್ರಿ? ನಾವಿನ್ನೇನ ಅದೇ ಓದ್ ಮುಗಿತಿದ್ದಂಗೆ ಮದುವೆ ಮಾಡ್ಕೊಟ್ರಲ್ಲ ಸರ್ ಇಲ್ಲಿಗೆ ಹೊಂದಾವಣಿಕೆ ಆಗ್ಲಮ್ಮ. ಮದುವೆ ಮಾಡಕ್ಕಿಂತ ಮುಂಚೆ ಏನಾದ್ರೂ ಕಾಫಿ ತೋಟದಲ್ಲಿ ಎಲ್ಲ ಮಾಡ್ತಿದ್ದೀವಿ ಸರ್. ಏನೇನ್ ಮಾಡ್ತಿದ್ರಿ? ಸ್ಪ್ರೇ ಮಾಡೋದು, ಕಳೆ ತೆಗೆಯೋದು, ಆಮೇಲೆ ಇಂಡನ್ ಉಜ್ಜೋದು, ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು, ಮೆಣಸು ಸೆರ್ಕೋದು, ಪ್ರತಿಯೊಂದು ಆಲ್ರೌಂಡ್ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ಗೊತ್ತಿದೆ ನಿಮ್ಗೆ? ಎಲ್ಲ ಗೊತ್ತು ಸರ್. ಏನ್ ಸ್ಪ್ರೇ ಮಾಡ್ತಿದ್ರಿ ಕಾಫಿಗೆ? ಕಾಫಿಗೆ ಅಂದ್ರೆ ಅದ್ರಲ್ಲಿ ಇಂಡನ್ ಅಲ್ಲಿ ಯಾವ್ದೋ ಮೈಲ್ ತುತ್ತೋದೆಲ್ಲ ಹಾಕಿ ಮಾಡ್ತಾರಲ್ಲ ಬರೋ ದ್ರಾವಣ. ಇಷ್ಟ ಆಗದ? ಇಷ್ಟ ಆಯ್ತು. ಕಾಫಿ ತೋಟ ಪರಿಸರ ಚೆನ್ನಾಗಿದೆ ಸರ್ ಅಲ್ಲೆಲ್ಲ. ಅಲ್ಲಮ್ಮ ಒಂದೇ ಸರಿ ಮಲ್ನಾಡಿಂದ ಬಯಲ್ಸೀಮೆ ಬಂದ್ಬಿಟ್ರಲ್ಲ, ಹೊಂದಾವಣಿಕೆ ಆಗ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ಏನ್ ಮಾಡೋದು, ಬಯಲ್ಸೀಮೆಗೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತು. ಕಷ್ಟ ಆಯ್ತು. ಯಜಮಾನ್ರ ಹೆಸರೇನಮ್ಮ? ಹಾಲ್ಸಿದ್ದಪ್ಪ. ಎಷ್ಟು ಜಮೀನಿದೆ ಅಂದ್ರಿ? ಇಲ್ಲಿ ಒಟ್ಟು 7-8 ಎಕರೆ ಇದೆ ಸರ್. ನೀರಾವರಿ ಆಶ್ರಯ ಇದೆಯಾ? ನೀರಾವರಿ 4 ಎಕರೆ ಇದೆ, 2 ಎಕರೆ ಬರಡು ಭೂಮಿ. ಏನೇನ್ ಬೆಳೆ ಬೆಳೀತಾರೆ ಇಲ್ಲಿ? ಪ್ರಮುಖ ಬೆಳೆ ಅಂದ್ರೆ ಆಲೂಗೆಡ್ಡೆ, ಮೆಕ್ಕೆಜೋಳ, ರಾಗಿ ಮತ್ತೆ ತೆಂಗು. ಮಿಶ್ರ ಬೆಳೆ ಅಂತಂದ್ರೆ ಟೊಮೆಟೊ, ಇದೆಲ್ಲ ಬೆಳೆ, ತೊಗರಿ ಎಲ್ಲ. ನೀವು ಮಲ್ನಾಡು ನೋಡಿದಿರಿ, ಬಯಲ್ಸೀಮೆನೂ ನೋಡಿದಿರಿ ಸರ್, ಎರಡು ನೋಡಿದಂಗ ಅಲ್ವಾ? ಯಾವುದ್ರಲ್ಲಿ ವ್ಯವಸಾಯ ಚೆನ್ನಾಗಿರುತ್ತೆ? ವ್ಯವಸಾಯ ಅಂತಂದ್ರೆ ಕೊಡಗಲ್ ಜಾಸ್ತಿ ಆದಾಯ ಇರುತ್ತೆ, ಇಲ್ಲಿ ಸ್ವಲ್ಪ ಕಮ್ಮಿ. ಯಾಕೆ ಅಲ್ಲಿ ಜಾಸ್ತಿ ಅಂತೀರಿ? ಅಂದ್ರೆ ಸಕಾಲಕ್ಕೆ ಮಳೆ ಬರ್ತಾ ಇರುತ್ತಲ್ಲ ಸರ್ ಅಲ್ಲಿ, ಹಂಗಾಗಿ ಇಲ್ಲಿ ಅಂದ್ರೆ ಮಳೆ ಬರಲ್ಲ. ಒಂದ್ ವರ್ಷ ಮಳೆ ಬಂದ್ರೆ ಒಂದ್ ವರ್ಷ ಮಳೆ ಬರಲ್ಲ, ಮತ್ತೆ ಬೋರ್ ಅವಶ್ಯಕತೆ ಬೇಕೇ ಬೇಕು. ಹಂಗ ಬೋರ್ವೆಲ್ ಅಲ್ಲಿ ನೀರಿದೆಯಮ್ಮ? ಇದೆ ಸರ್. ಆದ್ರೂ ವರ್ಷದಲ್ಲಿ ಒಂದ್ ಸ್ವಲ್ಪ ಅಂತ ಆದಾಯ ಆಗುತ್ತೆ, ಗಳಿಸ್ತಾ ಇದ್ದೀರಿ. ಸರಿ ಅಮ್ಮ, ಎಷ್ಟು ವರ್ಷದ ಅನುಭವ ಇದೆ ಆಲೂಗಡ್ಡೆ ಬೇಸಾಯದಲ್ಲಿ ತಮಗೆ? ನಮಗೆ ಆಗ್ಲಿ 20 ವರ್ಷ ಆಯ್ತು ಸರ್ ನಾವು ಆಲೂಗಡ್ಡೆ ಹಾಕಿದ್ವಿ. 20 ವರ್ಷದಿಂದ ಬೆಳೀತಾ ಇದೀವಿ. ಯಾವ ವರ್ಷನೂ ಬಿಡದಲೆ ಬೆಳೀತಾ ಇದೀವಿ. ಗೆಂಡೆ ಬೆಳೀತಾ ಇದೀರಿ, ಏನ್ ಕಾರಣ? ಕಾರಣ ಅಂದ್ರೆ ಅದು ನಮಗೆ ಆದಾಯ ಹೆಚ್ಚು ಕೊಡ್ತಾ ಇದೆ, ಮತ್ತೆ ಅವಧಿ ಕಮ್ಮಿ ತಗೊಳುತ್ತೆ, 2.5-3 ತಿಂಗಳಿಗೆ ಅವಧಿ ತಗೊಳುತ್ತೆ. ಇನ್ ಬೇರೆ ಬೆಳೆ ಆದ್ರೆ 5-6 ತಿಂಗಳು ಬೇಕು. ಹಂಗಾಗಿ ಆಲೂಗಡ್ಡೆ ಬೆಳೀತಾನೆ ಬಂದಿದೀವಿ. ಅವಧಿ ಕಡಿಮೆ ಅಂತ ಯಾವ ಬೆಳೆ ಹೇಳಿದ್ರು ಅದನ್ನ ಬೆಳೆದ್ ಬಿಡ್ತೀರಾ? ಇಲ್ಲ ಸರ್, ಅಂದ್ರೆ ಆಲೂಗಡ್ಡೆನೆ ಬೆಳಿಬೇಕು ಅಂತ ಪ್ರಮುಖ ಬೆಳೆ ಅಂತ ಆಲೂಗಡ್ಡೆನೆ ಆಯ್ಕೆ ಮಾಡ್ಕೊಂಡಿದ್ವಿ. ಎಷ್ಟೆಕರೆ ಬೆಳಿತೀರಮ್ಮ? ನಾವು ವರ್ಷ 2.5-3 ಎಕರೆ ಬೆಳಿತೀವಿ. ಈಗ ಹಿಂದೆ ನೀವು ಆಲೂಗಡ್ಡೆನ ಬೆಳೀತಾ ಇದ್ರಿ, ಈಗೇನಾದ್ರು ಆಲೂಗಡ್ಡೆ ಬೇಸಾಯದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ? ಬದಲಾವಣೆ ತುಂಬಾ ಆಗಿದೆ ಸರ್. ತುಂಬಾ ಆಗಿದೆ. ಏನೇನಾಗಿದೆ? ತುಂಬಾ ಆಗಿದೆ ಅಂದ್ರೆ ಮೊದ್ಲೆಲ್ಲ ಬರೀ ಎತ್ತಲ್ಲಿ ಉಳುಮೆ ಮಾಡ್ತಿದ್ರು, ಅಂದ್ರೆ ಆಳ್ವಾಗಿ ಉಳುಮೆ ಆಯ್ತಿರ್ಲಿಲ್ಲ, ಬೀಜೋಪಚಾರ ಮಾಡ್ತಿರ್ಲಿಲ್ಲ, ಯಾವ್ದೋ ಒಂದ್ ತಳಿ ತಂದು ಹಾಕಳ್ತಿದ್ವಿ ಹೊಲಕ್ಕೆ. ಈಗ ಅಂದ್ರೆ ತಳಿಗಳು ಯಾವ್ಯಾವ ತಳಿ ಹಾಕ್ಬೇಕು ಅಂತ ಗೊತ್ತಿದೆ, ಬೀಜೋಪಚಾರ ಮಾಡೋದ್ ಗೊತ್ತಿದೆ, ಉಳುಮೆ ಮಾಡೋದ್ ಗೊತ್ತಿದೆ ಆಳ್ವಾಗಿ. ಎಲ್ಲ ಸಂಘಗಳಿಂದ ನಮಗೆ ತಿಳ್ಕೊಂಡು ಆತರ ಮಾಡ್ತಾ ಇದ್ವಿ, ಹೆಚ್ಚು ಉತ್ಪನ್ನ ತೆಗಿತಾ ಇದ್ವಿ. ಎತ್ತಲ್ಲಿ ಉಳುಮೆ ಮಾಡೋದು ಆಳ್ವಾಗಿ ಉಳುಮೆ ಆಗಲ್ಲ ಸರ್, ಆಗಲ್ಲ. ಟ್ರಾಕ್ಟರ್ ಉತ್ತರ ಎಷ್ಟಡಿ ಆಳ ಉಳ್ಬಹುದು? ಅದೇ ಡಿಸ್ಕ್ ಎಲ್ಲ ಮಾಡ್ತಾರಲ್ಲ ಸರ್, ಅದು ಹೋಗುತ್ತೆ 2.5-3 ಅಡಿ ಮೇಲೆ ಹೋಗುತ್ತೆ. ಪರೀಕ್ಷೆ ಮಾಡಿದ್ರೆ ನಮ್ಮ ಮಾಡ್ತಾ ಇದೀವಲ್ಲ ಸರ್ ಅದನ್ನ. ಕಲ್ಪನಾ ಅವರ ಮಾಡ್ತೇವೆ. ಈಗ ಟ್ರಾಕ್ಟರ್ ಅಲ್ಲಿ ಜಮೀನಿನ ಸಿದ್ಧತೆ ಮಾಡ್ತೀರಿ ಅಲ್ವಾ? ಅದರಿಂದ ಏನ್ ಪ್ರಯೋಜನ ಅಂತೀರಿ? ಬಿಸಿಲಲ್ಲೆಲ್ಲ ಕಾಯ್ದು ಮಳೆಯಲ್ಲಿ ಇದಾಗಿ ಚೆನ್ನಾಗಿ ಭೂಮಿ ಸಿದ್ಧತೆ ಮಾಡ್ಕೊಳಕ್ ಸರಿ ಆಗುತ್ತೆ ಅಂತ ಆತರ ಮಾಡ್ತೀವಿ. ಅಂದ್ರೆ ಆಲೂಗಡ್ಡೆ ಬೇಸಾಯಿ ಕಾಳುವಾದ ಉಳುಮೆ ಬೇಕೇ ಬೇಕು ಬೇಕು ಅಂತ. ಅದೇನೋ ತಳಿ ಅಂದ್ರಿ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀನಿ ಹೇಳಿ. ಅಂದ್ರೆ ಅವಾಗ ಅಂತ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದ್ ತಳಿ ಕೊಡ್ತಾ ಇದ್ರು, ಅದನ್ನ ತಗೊಂಡು ಹಾಕ್ತಾ ಇದ್ವಿ. ಇವಾಗ ಅಂದ್ರೆ ನಮ್ದು ಹೊಯ್ಸಳ ರೈತ ಉತ್ಪಾದಕ ಸಂಘ ಇದೆಯಲ್ಲ, ಅದರಿಂದಲೇ ತಳಿ ತರಿಸ್ಕೊಡ್ತಾರೆ ನೇರವಾಗಿ ಪಂಜಾಬಿಂದಲೇ. ನಮಗೆ ತಳಿ ಇಂಥದೇ ತಳಿ ಬೇಕು ರೈತರಿಗೆ, ಒಳ್ಳೆ ತಳಿ ಇದು ಅಂತೇಳಿ ಖರೀದಿ ಮಾಡಿ ಕಳಿಸ್ತಾರೆ. ನಿಮ್ ತಳಿ ಹೆಸರೇನು? ವಿಮಾಲಿನಿ ಅಂತ, ಮತ್ತೆ ಇನ್ನೊಂದು ಜ್ಯೋತಿ ಅಂತ. ಜ್ಯೋತಿ ಬಹಳ ಹಿಂದಿಂದ ಬೆಳೀತಾ ಅಂದ್ರೆ ವಿಮಾಲಿನಿ ನಮಗೆ ಯಥೇಚ್ಛವಾಗಿ ಈಗ ಚೆನ್ನಾಗಿ ಇಳುವರಿ ಬರ್ತಿರೋದು ಅಂದ್ರೆ ಅದೊಂದೇ. ಪ್ರಯೋಗ ನೋಡಿದ್ವಿ ಸರ್. ಈಗ ಒಂದು ಜಮೀನನ್ನ ಆಳ್ವಾಗ ಉಳುಮೆ ಮಾಡಿದ್ರಿ, ತಳಿ ಬದಲಾವಣೆ ಮಾಡಿದ್ರಿ, ಅದೇನ ಬೀಜೋಪಚಾರ ಅಂದ್ರೆ ಅದೇನ ಹಿಂದೆ ಮಾಡ್ತಿತ್ತಿಲ್ವಾ? ಇಲ್ಲ ಸರ್, ಮಾಡ್ತಿರ್ಲಿಲ್ಲ. ಅದಕ್ಕೆ ಅಂದ್ರೆ ಅದು ನಮಗೆ ಗೊತ್ತಿರ್ಲಿಲ್ವಲ್ಲ. ಗೊತ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ. ಈಗ ಹೆಂಗ್ ತಿಳ್ಕೊಂಡ್ರಿ? ಇವಾಗ ಅಂದ್ರೆ ಸಂಘಗಳಿಂದ ನಮಗೆ ಕಾರ್ಯದರ್ಶಿಗಳು ಬಂದು ಹೇಳ್ತಾರೆ ಇದೇ ತರ ಮಾಡ್ಬೇಕಂತ ಮಾಹಿತಿ ಕೊಡ್ತಾರಲ್ಲ, ಹಂಗಾಗಿ ತಿಳ್ಕೊಳ್ಳಿ. ಕುಮಾರಸ್ವಾಮಿಗಳೇ, ಏನಿದು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂತಂದ್ರೆ, ನೀವು ಅರಸೀಕೆರೆ ತಾಲೂಕಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ ಹೇಳಿ. ಕಣಸಿ ಹೋಬಳಿಯಲ್ಲಿ ಎಂಟಳ್ಳಿಯಲ್ಲಿ ಆಲೂಗಡ್ಡೆ ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಯಾವ್ಯಾವ ಹಳ್ಳಿ? ಒಂದು ಗೊಲ್ರಳ್ಳಿ, ಆದಿಹಳ್ಳಿ, ಬಾಗೇಶ್ಪುರ, ಬಿಳೆನಹಳ್ಳಿ, ಕುಡ್ಕುಂದಿ, ನಾಗರಹಳ್ಳಿ, ಚನ್ನಾಪುರ ಮತ್ತೆ ಬೊಮ್ಮಚಿಹಳ್ಳಿ, ಈ ಇಷ್ಟು ಭಾಗದಲ್ಲಿ ನಾವು ಜೆಎಸಿ ಯೋಜನೆ ಅಡಿಯಲ್ಲಿ ಗ್ರೀನ್ ಇಂಡಿಯಾ ಸೆಂಟರ್ ಹಾಸನ ಅಂತ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂದ್ರೆ ರೈತರು ಈಗೇನು ಈಗಾಗಲೇ ಹಳೆ ಪದ್ಧತಿಯಲ್ಲಿ ಬೆಳೀತಿದ್ದಾರೆ, ಸೊ ಅದರಲ್ಲಿ ಹೊಸ ಹೊಸ ಪದ್ಧತಿಗಳಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಭೂಮಿಯನ್ನು ಸಿದ್ಧತೆ ಮಾಡೋದ್ರಿಂದ ಹಿಡಿದು ಬಿತ್ತನೆ ಬೀಜ ತರೋದ್ರಿಂದ ಹಿಡಿದು, ಸೊ ಅವರು ವೈಜ್ಞಾನಿಕವಾಗಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡು ಬೆಳೆಯೋದಕ್ಕೆ ಮಾಹಿತಿಯನ್ನು ಕೊಡ್ತಿದ್ದೀವಿ ಸರ್. ಹೇಳಿ, ಏನೇನ್ ಮಾಹಿತಿ ಕೊಡ್ತೀರಿ? ಏನು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂದ್ರೆ, ರೈತರು ಈಗೇನು ಹಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅದನ್ನ ಹೊಸ ಪದ್ಧತಿಯಲ್ಲಿ ಬೆಳೀತಕ್ಕಂಥ ವೈಜ್ಞಾನಿಕವಾಗಿ, ವೈಜ್ಞಾನಿಕ ಅಂತಂದ್ರೆ ಆ ಭೂಮಿನ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಮತ್ತೆ ಬಿತ್ತನೆ ಬೀಜ ತಂದಾಗ ಅದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಮತ್ತೆ ಶಿಲೀಂಧ್ರನಾಶಕಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಆಲೂಗಡ್ಡೆ ಬೆಳೆಯಲ್ಲಿ ಅಂತರ ಬೇಸಾಯ ಇರ್ಬೋದು, ಮತ್ತೆ ಅದನ್ನ ಯಾವ ರೀತಿ ಹಾಕೋದು, ಆಲೂಗಡ್ಡೆನ ಯಾವ ರೀತಿ ಬೆಳೆಯಲ್ಲಿ ನಾವು ಹಾಕ್ಬಹುದು, ಸೊ ಅಲ್ಲಿ ಮತ್ತೆ ಆಲೂಗಡ್ಡೆ ಬೆಳೆಯಲ್ಲಿ ನಾವು ರೈತರಿಗೆ ಏನೇನು ವೈಜ್ಞಾನಿಕವಾಗಿ ಏನೇನು ಅವರು ಔಷಧಿಗಳನ್ನ ಹೊಡಿಬಹುದು, ಸೊ ಇಂಥವನ್ನೆಲ್ಲ ಮಾಹಿತಿಯನ್ನ ಕೊಡ್ತೀವಿ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ. ಸಂಘ ಅಂತಂದ್ರು ಈಗ ನಾವು ನಮ್ಮ ಯೋಜನೆಯಲ್ಲಿ ನಮ್ಮ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಒಂದೊಂದು ಸಂಘವನ್ನು ಕೂಡ ಮಾಡಿದ್ದೀವಿ, ಅದೇ ರೀತಿ ಗೊಲ್ಲರಲ್ಲೂ ಕೂಡ ಸಂಘಗಳ ಆಗಿದೆ. ಸೊ ಅಲ್ಲಿ ನಾವು ರೈತರನ್ನೆಲ್ಲ ಒಂದು ಗೂಡಿಸಿ ಒಂದು ಗ್ರಾಮ ಸಭೆ ರೀತಿ ಮಾಡಿ ಅಲ್ಲೇ ಒಂದು 20 ಜನ ಹಳ್ಳಿಯಿಂದಲೇ ಅದನ್ನ ಆಯ್ಕೆ ಮಾಡಿ ಅದೊಂದು ಸಂಘ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ನಾವು ಪ್ರತಿ ವಾರ ಹೋದಾಗ ಆಲೂಗಡ್ಡೆ ಬೆಳೆ ಬಗ್ಗೆ ವೈಜ್ಞಾನಿಕ ಅಂತ ಏನು ಯಾವ ಟೈಮ್ಗೆ ಔಷಧಿಯನ್ನ ಯಾವ ಟೈಮ್ಗೆ ಹಾಕ್ಬೇಕು, ಹೊಡಿಬೇಕು, ಗೊಬ್ಬರವನ್ನ ಯಾವ ಟೈಮ್ಗೆ ಹಾಕ್ಬೇಕು, ಮತ್ತೆ ಬಿತ್ತನೆ ಬೀಜವನ್ನು ಯಾವ ಟೈಮ್ಗೆ ತರಿಸ್ಕೋಬೇಕು, ಮತ್ತೆ ಬೀಜೋಪಚಾರ ಮಾಡದಿರ್ಬೋದು, ಈ ರೀತಿ ವೈಜ್ಞಾನಿಕ ಪದ್ಧತಿಗಳನ್ನ ಅವರಿಗೆ ಮಾಹಿತಿಯನ್ನ ಕೊಡ್ತಿರ್ತೀವಿ. ಸಂಘ ಮಾಡಿದ್ರ ಉದ್ದೇಶ ಏನು? ಸಂಘ ಮಾಡಿದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಈಗಾಗಲೇ ರೈತರು ಮಾರ್ಕೆಟ್ ಇಂದ ತರ್ತಿದ್ರು, ಮತ್ತೆ ಎಲ್ಲೆಲ್ಲೋ ಅವರಿಗೆ ಅನುಕೂಲ ಇದೆ ಅಲ್ಲೆಲ್ಲ ತರ್ತಿದ್ರು, ಬಟ್ ಇಲ್ಲಿ ಸಂಘ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ರೈತರೆಲ್ಲ ಒಟ್ಟಾಗಿ ಸೇರಿ ಸೊ ಒಂದೇ ಕಡೆ ಅವರು ಖರೀದಿ ಮತ್ತೆ ಮಾರಾಟ ಮಾಡೋದ್ರಿಂದ ಸೊ ಅವರಿಗೆ ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಆದಾಯ, ಅವ್ರಿಗೊಂದ್ ಸ್ವಲ್ಪ ಉಳಿಯುತ್ತೆ ಹಣ, ಸೊ ಜೊತೆಗೆ ಅವ್ರದೇ ಒಂದು ಒಂದು ರೈತ ಉತ್ಪಾದಕ ಕಂಪನಿ ಕೂಡ ಈಗಾಗಲೇ ಮಾಡಿದೀವಿ ಐಸಲ್ ರೈತ ಉತ್ಪಾದಕ ಕಂಪನಿ ಅಂತ. ಸೊ ಅದ್ರ ಮೂಲಕ ಅವರಿಗೆ ಖರೀದಿ ಮಾಡೋದ್ರಿಂದ ರೈತರು ಬೇರೆ ಕಡೆಗೆ ಈಗ ಮಾರಾಟ ಮಾಡೋದಿರ್ಬೋದು ಮತ್ತೆ ಕೊಂಡ್ಕೊಳ್ಳೋದಿರ್ಬೋದು, ಅಲ್ಲಿ ತರೋದಕ್ಕೂ ಇಲ್ಲಿ ತರೋದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದ್ ಸ್ವಲ್ಪ ಹಣ ಕೂಡ ಇರುತ್ತೆ, ಮುಂದಿನ ದಿನಗಳಲ್ಲಿ ಇವರಿಗೆ ಅದರಿಂದ ಬೋನಸ್ ಮತ್ತೆ ಡಿವಿಡೆಂಡ್ ಈ ತರ ಅವರದೇ ಒಂದು ಆದಾಯವನ್ನ ಕಂಪನಿಯಲ್ಲೇ ಉಳಿಯುತ್ತೆ, ಆ ಆದಾಯದಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇವ್ರಿಗೂ ಕೂಡ ದೊರೀತದೆ ರೈತರಿಗೆ. ಸೊ ಇದರಿಂದ ರೈತರಿಗೆ ಏನಾಗುತ್ತೆ, ಸ್ವಾವಲಂಬಿಗಳಾಗಿ, ಸೊ ನಮ್ಮ ಹಣ ಎಲ್ಲೂ ಹೋಗ್ತಿಲ್ಲ, ನಮ್ಮ ಹಣವನ್ನ ನಾವೇ ತಗೊಂತಿದೀವಿ, ನಮ್ಮ ಕಂಪ್ನಿಲೇ ತಗೊಂಡ್ತಿದೀವಿ, ಮತ್ತೆ ನಾಳೆ ನಮಗೆ ಕೂಡ ಬೇರೆ ಬೇರೆ ಅನುಕೂಲಗಳು ಬರ್ತಿರ್ತವೆ, ಸೊ ಅವ್ರಿಗೊಂದು ನಂಬಿಕೆ ಬರುತ್ತೆ ಅವಾಗ. ಹೌದನ್ರಿ ಕಲ್ಪನಾ ಅವರೇ? ಹೌದು ಸರ್. ಈಗ ನಿಮ್ಮೂರ ಸಂಘ ಮಾಡಿದೀರಾ? ಮಾಡಿದೀವಿ ಸರ್. ಏನ್ ನಿಮ್ ಸಂಘದ ಹೆಸರು? ಪ್ಲೇಗ್ ನಮ್ಮ ಶ್ರೀಶಕ್ತಿ ಸೊಸೈಟಿ ಸರ್. ನೀವು ಎಲ್ಲ ಹೆಣ್ಮಕ್ಳ ಇದ್ದೀರಾ ಅಥವಾ? ಹೆಣ್ಮಕ್ಳ ಇದೀವಿ ಸರ್ ಎಲ್ಲ. ಎಲ್ಲ ಆಲೂಗಡ್ಡೆ ಬೆಳೆಯವರೇ? ಯಾರು ತುಂಬಾ ಚೆನ್ನಾಗಿ ಬೆಳೀತಾರೆ? ಎಲ್ಲ ಬೆಳೀತಾರೆ ಸರ್, ಅಂದ್ರೆ ನಮ್ಮೂರಲ್ಲಿ ಅಂದ್ರೆ ಪೈಪೋಟಿ ಮೇಲೆ ಬೆಳೀತಾರೆ ಸರ್, ಅವ್ರು ಜಾಸ್ತಿ ಬೆಳೆದ್ರಲ್ಲ ಅಂತ ನಾವು ಜಾಸ್ತಿ ಬೆಳಿಬೇಕು, ಆತರ ಪೈಪೋಟಿ ಮೇಲೆ ಬೆಳೀತಾರೆ. ಆರೋಗ್ಯಕರ ಪೈಪೋಟಿ ಆರೋಗ್ಯಕರ ಅಲ್ವೇ? ನೀವು ಸಂಘ ಮಾಡ್ಕೊಂಡ್ರೆ ಅದಾದ್ಮೇಲೆ ಒಂದ್ ಕಂಪನಿನ ಕೂಡ ಮಾಡ್ಕೊಂಡಿದ್ದೀರಿ. ನಮ್ ಕುಮಾರಸ್ವಾಮಿಗಳು ಹೇಳ್ತಾ ಇದಾರೆ, ಕಂಪನಿ ಮಾಡಿದ್ರಿಂದ ಆಲೂಗಡ್ಡೆ ಬೆಳೆಗೆ ಬೇಕಾದಂತ ಎಲ್ಲದನ್ನು ಕೂಡ ಅಲ್ಲೇ ತರಿಸ್ಕೋತಾರೆ, ಹಂಗಾಗಿ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ತಮ್ಗನ್ಸುತ್ತೆ? ಹೌದು ಸರ್. ಹೇಳಿ. ಅಂದ್ರೆ ನಾವು ಇವಾಗ ಹೊರಗಡೆಯಿಂದ ತರ್ತಿದ್ವಿ ಆಲೂಗಡ್ಡೆ ಮಾರ್ಕೆಟ್ ಅಲ್ಲೆಲ್ಲ, ಮತ್ತೆ ಅಲ್ಲಿ ಕಮಿಷನ್ ಅಂತೆ ಅದು ಇದು ಅಂತ ಹೇಳಿದ್ದಾಯ್ತಿತ್ತು. ಆಮೇಲೆ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಬೇರೆಯವರ ಒಬ್ರು ಇನ್ವೆಸ್ಟ್ ಮಾಡಿ ನಮಗೆ ಆಲೂಗಡ್ಡೆ ತರಿಸ್ಕೊಡ್ತಾ ಇದ್ರು, ನಾವು ಬೆಳೆದಾಗ ಅವ್ರಿಗೆ ದುಡ್ಡು ಕೊಡ್ತಿದ್ವಿ, ಹೆಚ್ಚು ಹೋಗ್ತಿತ್ತು. ಇವಾಗ ಸಂಘದಲ್ಲಿ ನಮ್ದೇ ದುಡ್ಡು ಇರುತ್ತೆ, ನಾವು ಯಾವಾಗ ಬೇಕಾವಾಗ ಖರೀದಿ ಮಾಡ್ಕೋಬಹುದು. ಮತ್ತೆ ಗೊಬ್ಬರದು ಅಷ್ಟೇ, ಗೊಬ್ಬರನು ಊರಿಗೆ ತರಿಸ್ಕೊಡ್ತಾರೆ, ನಮಗೆ ಕಾಲಾವಕಾಶನೂ ಕಮ್ಮಿ ಆಗುತ್ತೆ. ಮತ್ತೆ ಯಾವ ತಳಿ ಬೇಕು ಅಂತೇಳಿ ಸಂಘದಿಂದಲೇ ಕೊಡ್ತಾರಲ್ಲ, ಅದಕ್ಕೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಔಷಧಿ ಎಲ್ಲ ಅಲ್ಲಿಂದ ತಗೋತಾರೆ? ಔಷಧಿ ಎಲ್ಲ ಕೊಡುತ್ತಾರೆ. ಖರ್ಚಂಗ್ ಕಡಿಮೆ ಆಯ್ತಮ್ಮ, ಹೊರಗಡೆ ಏನಾದ್ರೂ ತಗೋತಿದ್ರೆ ಇಲ್ಲಾರು ದುಡ್ಡು ಕೊಟ್ಟು ತಗೊಳ್ಳಿ ಸರ್, ಕಮ್ಮಿ ಖರ್ಚು ಕಮ್ಮಿ ಇದೆ. ಹೇಗೆ ಅಂತ ಕೇಳ್ತೀನಿ ಅಂದ್ರೆ, ಅಲ್ಲಿ ಅದು ಕಮಿಷನ್ ಎಲ್ಲ ಹೋಗ್ತಿತ್ತಲ್ಲ ಸರ್ ಅಲ್ಲಿ ಮಾರ್ಕೆಟ್ ಅಲ್ಲಿ, ಇದು ನಾವೀಗ ನೇರವಾಗಿ ಸಂಘದಿಂದಲೇ ತಗೊಳ್ತೀವಲ್ಲ. ನಿಮಗ್ ಅನ್ಸಿದೆ ಖರ್ಚು ಕಮ್ಮಿ ಇದೆ? ಅಂದ್ರೆ ಮುಂಚೆ ನೀವು ಒಂದ್ ಎಕರೆ ಆಲೂಗಡ್ಡೆ ಬೆಳೆಯಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರಿ, ಈಗ ಎಷ್ಟು ಖರ್ಚು ಆಗ್ತಿದೆ? ಹಾಗಾದ್ರೆ ಅಲ್ಲಿಗೆ ಒಂದ್ 5,000 ಹತ್ತು 10,000 ಡಿಫ್ರೆನ್ಸ್ ಇದೆ ಸರ್. ಆಯ್ತು. ಈಗ ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಾ ಮಾಲುಗಡ್ಡೆ? 40-45 ಸಾವಿರ ಖರ್ಚಾಗುತ್ತೆ. ಮುಂಚೆ ಒಂದ್ 50 ಆಗದ ಜಾಸ್ತಿ ಆಗ್ತಿತ್ತು. ಅಂದ್ರೆ ಒಂದು ನೀವ್ ಈ ಸಂಘಟನೆ ಮಾಡ್ಕೊಂಡಿರೋದ್ರಿಂದ ಖರ್ಚು ಕಡಿಮೆ ಆಗಿದೆ. ಆಮೇಲೆ ತಾವೇ ಹೇಳಿದ್ರಿ ಪೈಪೋಟಿ ಮೇಲೆ ಬೆಳೆ ಬೆಳಿತೀವಿ ಅಲ್ವಾ? ಓಕೆ, ಈಗ ನೀವ್ ಎಷ್ಟು ಇಳುವರಿ ತಗೊಂಡಿದ್ರಿ ಹೋದ ವರ್ಷ ಒಂದ್ ಎಕರೆಗೆ? ಸರ್, ಒಂದು ಎಕರೆಗೆ ಆತರ ಬರಲ್ಲ, ಒಂದ್ ಕ್ವಿಂಟಾಲಿಗೆ 15 ಕ್ವಿಂಟಾಲ್ ತನಕ ಇಳುವರಿ ಬರುತ್ತೆ ಈ ಮಾಲಿನಿ ತಳಿಯಲ್ಲಿ. ಹೌದಾ? ಬೇರೆ ಎಲ್ಲ ತಳಿಲಿ ಒಂದ್ 6 ಕ್ವಿಂಟಾಲ್ 7 ಕ್ವಿಂಟಾಲ್ ಬರುತ್ತೆ ಅಷ್ಟೇ. ಅಷ್ಟೇನಾ? 15 ಚೀಲನಾ? 15 ಕ್ವಿಂಟಾಲ್ 30 ಚೀಲ. ಆಯ್ತಮ್ಮ, ಅದೇ ಅದೇ. ಈಗ ಹೇಗಿದೆ ಅಮ್ಮ ಬೆಳೆ ನಿಮ್ದು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಆಗಲ್ಲ, ಹೇಳ್ಬೇಕು ಹೇಗಿದೆ ಅಂತ. ಚೆನ್ನಾಗಿದೆ ಸರ್. ಏನು ರೋಗ ಬಂದಿಲ್ಲ ಸರ್? ರೋಗ ಯಾವ್ದು ಇಲ್ಲ. ಇಲ್ಲಿಗೆ 2 ತಿಂಗಳ ಮೇಲೆ 8 ದಿನ ಆಯ್ತೆ. ಚೆನ್ನಾಗಿದೆ ಸರ್, ಯಾವ್ದೇ ರೋಗ ಏನಿಲ್ಲ. 68 ದಿವಸ ಆಗೋಗಿದೆ. ದೊಮ್ಮೆ ರೋಗ ಇಲ್ಲ ಸರ್. ಕರಿ ಕಡ್ಡಿ ರೋಗ ಯಾವ ರೋಗ ಯಾವ್ದೇ ಬಂದಿಲ್ಲ. ಈ ವರ್ಷ ಹೆಂಗ್ ಬೆಳೆದ್ರಿ ಆಲೂಗಡ್ಡೆ ಹೇಳಿ? ಏನೇನ್ ಗೊಬ್ಬರ ಹಾಕಿದ್ರಿ? ಆಳ್ವಾಗಿ ಉಳುಮೆ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಕೊಟ್ಟಿಗೆ ಗೊಬ್ಬರ, ಒಂದ್ ಎಕರೆಗೆ ಒಂದ್ 4-5 ಟ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಆಮೇಲೆ ನೆಕ್ಸ್ಟ್ ಯೂರಿಯಾ, ಪೊಟಾಶು, DAP ಎಲ್ಲ ಮಿಕ್ಸ್ ಮಾಡಿ ಹೊಲಗಳಿಗೆಲ್ಲ ಹಾಕಿ ಮತ್ತೆ ಉಕ್ಕಿ ಹೊಡೆದ್ರು. ಎಷ್ಟು ಹಾಕಿದ್ರಮ್ಮ ಕಲ್ಪನಾ? ಒಂದ್ ಎಕರೆಗೆ ಒಂದ್ 2-2 ಚೀಲ, 3-3 ಚೀಲದಷ್ಟು. ಒಂದೊಂದ್ 3-3 ಚೀಲ ಒಂದೊಂದ್ ತರದ್ದು 4-12 ಚೀಲ ಒಟ್ಟೆಲ್ಲ ಮಿಕ್ಸ್ ಮಾಡಿ ಭೂಮಿಗೆ ಹಾಕಿದ್ವಿ. ಆಮೇಲೆ ಉಳುಮೆ ಮಾಡಿದ್ವಿ. ಆಮೇಲೆ ಬೀಜೋಪಚಾರ ಮಾಡಿ, ಬೀಜೋಪಚಾರ ಮಾಡುವಾಗ್ಲೂ ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಕುಯ್ದಿಟ್ಟು 4 ದಿನ ಆದ್ಮೇಲೆ ಹಾಕಿ. ನೀವು ಯಂತ್ರದಲ್ಲಿ ಬೀಜ ಹಾಕ್ಸಿದ್ದ ಅಥವಾ ಕೈಯಲ್ಲಿ ಹಾಕಿದ್ದ? ಯಂತ್ರ ಅಂದ್ರೆ ಸಿಗ್ಲಿಲ್ಲ, ಬುಕಿಂಗ್ ಆಗಿದ್ದು, ಆ ರೀತಿ ಕೈಲೇ ಹಾಕಿದ್ವಿ. ಆಯ್ತು, ಅಂದ್ರೆ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಕೈಯಲ್ಲಿ ಹಾಕಿ. ಆಮೇಲೆ ಏನೇನ್ ಕೆಲಸ ಮಾಡಿದ್ರಿ? ಆಮೇಲೆ ಕಳೆ, ಕಳೆ ಎಲ್ಲ ಕಿತ್ತಾಯ್ತು, ಗೊಬ್ಬರ ಹಾಕಿ ಆಯ್ತು, ಔಷಧಿ ಹೊಡೆದ್ವಿ. ವಾರಕ್ಕೊಂದ್ಸರಿ ಹೊಡಿತಿದ್ರ? 15 ದಿನಕ್ಕೊಂದ್ಸಲ ಸಿಂಪಡಣೆ ಮಾಡಿ. ಹೌದಾ? ಈಗ 68 ದಿವಸ ಆಗಿದೆ, ಎಷ್ಟು ಸರಿ ಸಿಂಪಡಣೆ ಮಾಡಿದ್ರಿ? 4 ಸಲ ಮಾಡಿದ್ವಿ ಸರ್. 4 ಸರಿ. ಒಂದೊಂದು ಸಿಂಪಡಣೆಗೆ ಎಷ್ಟು ಖರ್ಚು ಮಾಡಿದಿರಿ? 3,000-4,000 ಹಿಂಗಾಗಿದೆ ಸರ್. ಹೌದಾ? ಬೆಳೆ ಚೆನ್ನಾಗಿದೆ? ಬೆಳೆ ಚೆನ್ನಾಗಿ ನೋಡಿದ್ರೆ ಖುಷಿಯಾಗುತ್ತೆ. ಖುಷಿಯಾಗುತ್ತೆ. ಅಂದ್ರೆ ಈಗ ಎಷ್ಟು ಇಳುವರಿ ಬರಬಹುದು ಈ ಸರಿ ಬೆಳೆ ನೋಡಿದ್ರೆ? ಚೆನ್ನಾಗಿದೆ, ನೋಡ್ಬೇಕು ಸರ್ ಯಾವ ತರ ಇದೆ ಅಂತ. 15 ಕ್ವಿಂಟಾಲ್ ಜಾಸ್ತಿ ಬರಬಹುದು ಅನ್ನೋ ಅಂದಾಜಿದೆ. ಓಹೋ, ನಿಮ್ಮ ಗೆಳತಿಯರದ್ದೆಲ್ಲ ಎಷ್ಟು ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಅವ್ರು ನಿಮಗಿಂತ ಚೆನ್ನಾಗಿ ಬರಬಹುದಾ? ನೋಡ್ಬೇಕು, ಎಲ್ಲ ಒಂದ್ ತರ ಇದೆ ಸರ್, ಒಂದೇ ದಿನ ಹಾಕಿರೋದಲ್ವಾ, ಎಲ್ಲ ಚೆನ್ನಾಗಿದೆ ನೋಡ್ಬೇಕು. ಹೇಳಿ ಕುಮಾರಸ್ವಾಮಿಗಳೇ, ಈಗ ನಿಮ್ಮ ಭಾಗದಲ್ಲಿ ಆಲೂಗಡ್ಡೆ ಹೇಗಿದೆ? ಏನಾದ್ರೂ ರೋಗಗಳು ಬಂದಿದೆಯಾ? ಬಂದ್ರೆ ರೈತರು ಇನ್ ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ನಮ್ಮ ಭಾಗದಲ್ಲಿ ಈಗಲೇ ಆಲೂಗಡ್ಡೆ ಈ ಹಿಮಾಲಿನಿ ತಳಿ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಹಿಮಾಲಿನಿ ತಳಿ ಚೆನ್ನಾಗಿದೆ. ಸೊ ಅದಕ್ಕೆ ಯಾವ್ದು ಕೂಡ ಸದ್ಯಕ್ಕೆ ರೋಗ ಇಲ್ಲ. ಏನೋ M45 ಮತ್ತೆ ಮ್ಯಾಕ್ಸಿಮೆಟ್ ಸಿಂಪಡಣೆ ಮಾಡ್ತಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಬೇರೆ ಬೇರೆ ತಳಿಗಳು, ಪೆಪ್ಸಿ ಇರ್ಬೋದು ಮತ್ತೆ ಜ್ಯೋತಿ ಇರ್ಬೋದು, ಇವಕ್ಕೆಲ್ಲ ಈಗ ಅಲ್ಲೇ ಅಂಗಮಾರಿ ಮತ್ತೆ ಕರಿಕಡಿ ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿದೆ. ಸೊ ಈಗ ಏನಪ್ಪ ಅಂದ್ರೆ ಈಗ ಅಕ್ಕಪಕ್ಕದ್ದು ಬೆಳೆಯವರು ಈಗ ಇಮಿಡಿಯೇಟ್ ಆಗಿ ಒಂದು ಮ್ಯಾಕ್ಸಿಮೆಟ್ ಸಿಂಪಡಣೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಅಕಸ್ಮಾತ್ ಬಂದಿದ್ರೆ ಆಕ್ರೋಬೇಟ್ ಹೋಗೋದು ಉತ್ತಮ. ಇದು ಆಕ್ರೋಬೇಟ್ ಅಂತರ್ವ್ಯಾಪಿ ಶಿಲೀಂದ್ರನಾಶಕ, ಮತ್ತೆ ಈ ಮ್ಯಾಕ್ಸಿಮೇಟ್ ಅಲ್ಲಿ 2 ಸೆಮಿಆರ್ಸ್ನಲ್ ಮತ್ತೆ M45 ಇರುತ್ತೆ. ಸೊ ಇದು ಕೂಡ ಅಂತರ್ವ್ಯಾಪಿ ಮತ್ತೆ ಸ್ಪರ್ಶ ಶಿಲೀಂದ್ರನಾಶಕವಾಗಿ ಕೆಲಸವನ್ನು ಮಾಡುತ್ತೆ. ಸೊ ಬರ್ದಿರ್ತಕ್ಕಂಥವ್ರು ಮ್ಯಾಕ್ಸಿಮೇಟ್ ಹೊಡೆಯೋದು ಉತ್ತಮ, ಬಂದಿರತಕ್ಕಂಥವ್ರು ಆಕ್ರೋಬೇಟ್ ಹೊಡೆಯೋದು ತುಂಬಾ ಉತ್ತಮ. ಇದು ಆಕ್ರೋಬೇಟ್ ಅನ್ನ 1 ಎಕರೆಗೆ 200 ಗ್ರಾಮ್ ಅನ್ನ ಬಳಸ್ಕೋಬಹುದು. ರೋಗ ಬಂದಿಲ್ಲ ಅಂತವ್ರು ಮ್ಯಾಕ್ಸಿಮೇಟ್ ಅನ್ನ 1 ಎಕರೆಗೆ 800 ಗ್ರಾಮ್ ಅನ್ನ ಬಳಸಬಹುದು ಪೂರ್ತಿ. ನಂತರ ಈಗೇನು ಈಗಾಗಲೇ ಅಂಗಮಾರಿ ಮತ್ತೆ ಕರಿಕಡಿ ತುಂಬಾ ಹೆಚ್ಚಾಗಿದೆ, ಅವರು ಬೇಗ ಸಿಂಪಡಣೆ ಮಾಡೋದು ತುಂಬಾ ಉತ್ತಮ. ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಜಾಸ್ತಿ ಆಗಿದೆ. ನಮ್ ಕಡೆ ನಮ್ಮ ಭಾಗದಲ್ಲಿ ಈಗಾಗಲೇ ನಾಗಳ್ಳಿ ಮತ್ತೆ ಕುಡ್ಕುಂದಿ ಮತ್ತೆ ಗೊಲ್ಲರಳ್ಳಿ ಕೆಲವೊಂದು ಭಾಗಗಳಲ್ಲಿ ಅಲ್ಲ ಅಂಗಮಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಬೇರೆಯವರು ನೋಡಿರತಕ್ಕಂತ ಬೆಳೆಗಳಲ್ಲಿ ಹಿಮಾಲಿನಿ ತಳಿಗೆ ರೋಗ ಬಂದಿಲ್ಲ ಇದುವರೆಗೂ ಕೂಡ. ಈ ನಮ್ಮ ನಮ್ಮ ಏರಿಯಾದಲ್ಲಿ ಹಳ್ಳಿಗಳ ರೈತರಾಗಿರ್ಬೋದು ಇದುವರೆಗೂ ಕೂಡ ಮ್ಯಾಕ್ಸಿಮೆಟ್ ಮತ್ತೆ M45 ಇಷ್ಟೆಲ್ಲ ಇದಾರೆ ಸರ್. ಬೇರೆ ಆಕ್ರೋಬೆಟ್ ವರೆಗೂ ಹೋಗಿಲ್ಲ, ಏನ್ ಹಿಮಾಲಿನ ತಳಿ ಕೊಟ್ಟಿದೀವಲ್ಲ. ಸೊ ಅವರು ಆಕ್ರೋಬೆಟ್ ವರೆಗೂ ಹೋಗೇ ಇಲ್ಲ, ಇದ್ರಲ್ಲೇ ಮತ್ತೆ ಮಾಮೂಲಿ ಕಡಿಮೆ ಖರ್ಚಲ್ಲೇ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಇತ್ತೀಚಿನ ನೋಡಿದಂತ ಜಮೀನುಗಳಲ್ಲಿ ಗಿಡ ತುಂಬಾ ಸಾಯ್ತಿದೆ, ತುಂಬಾ ಗಿಡ ಸಾಯ್ತಿದೆ. ನಾವು ನಮ್ಮ ಬಾಗೇಶ್ವರ ಭಾಗದಲ್ಲಂತೂ ತುಂಬಾ ಇದಾಗಿದೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ರೈತರು ಭೂಮಿ ಸಿದ್ಧತೆ ಬಹಳ ಮುಖ್ಯ ಸರ್. ಭೂಮಿ ಸಿದ್ಧತೆಯನ್ನು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ತರ, ಯಾಕಂದ್ರೆ ಪ್ಲಾಟ್ ಪ್ಲಾಟೇ ಹೋಗಿದೆ ಒಬ್ರು, ಆಲೂಗಡ್ಡೆ ಬೆಳೆಯೋದನ್ನೇ ಕಮ್ಮಿ ಮಾಡ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬೇವಿನಿಂದಿ 100 ಕೆಜಿ, ಅದ್ರ ಜೊತೆಗೆ ಟ್ರೈಕೋಡರ್ಮ ಬ್ಯಾಸ್ಮೋನಸ್ ಸೂಡೋಮೋನಸ್ ಮತ್ತೆ ಅಜಿಟೋ ಬ್ಯಾಕ್ಟರ್ ಅಂತ ಬರುತ್ತೆ, ಈ ಜೀವಾಣುಗಳನ್ನ ಬೇವಿನಿಂಡಿ ಜೊತೆಯಲ್ಲಿ ಸೇರಿಸಿ ಒಂದು 15 ದಿನಗಳ ಕಾಲ ಅದನ್ನ ನೆರಳಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೂಸ್ಟ್ ಬರುತ್ತೆ. ಸೊ ಬೂಸ್ಟ್ ಬರೋ ತರ ಮಾಡಿ ಅದನ್ನ 500 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಜಮೀನುಗಳಿಗೆ ಹಾಕೋದ್ರಿಂದ ಈ ತರ ಏನು ಬ್ಯಾಕ್ಟೀರಿಯಾದಿಂದ ಗಿಡ ಸಾಯ್ತಿದಾವಲ್ಲ ಅಂತ ಸಾಯದನ್ನ ಗಿಡವನ್ನ ಕಮ್ಮಿ ಮಾಡಬಹುದು. ಅಂದ್ರೆ ಭೂಮಿ ಸಿದ್ಧತೆನೆ ಬಹಳ ಬಹಳ ಮುಖ್ಯ ಸರ್. ಈಗ ಎಲ್ಲ ಗಿಡಗಳು ಸಾಯ್ತಾ ಇರೋದು ಅದೇ ಕಾರಣ. ಅದೇ ಕಾರಣ ಸರ್, ಅದೇ ಕಾರಣ. ಮತ್ತೆ ಇನ್ನೊಂದು ಅಂದ್ರೆ ಭೂಮಿ ಸಿದ್ಧತೆ ಸರಿಯಾಗಿ ಮಾಡ್ತಿಲ್ಲ, ಮತ್ತೆ ಕೊಟ್ಟಿಗೆ ಗೊಬ್ಬರ ಅಲ್ಲಿ ತುಂಬಾ ಕಮ್ಮಿ ಬಳಸ್ತಿದ್ದಾರೆ. ನಾವು ನೋಡ್ತಿದೀವಿ ಇತ್ತೀಚೆಗೆ ಆಲೂಗೆಡ್ಡೆಯನ್ನ ನಾವು ಭೂಮಿಗೆ ಹಾಕಿದ ನಂತರ ಅದು ಮೊಳಕೆ ಬರೋದಕ್ಕೆ ತುಂಬಾ ಪ್ರಯತ್ನ ಮಾಡುತ್ತೆ. ಅಂದ್ರೆ ನಾವು ಒಂದ್ಸತಿ ನೀರು ಅದಕ್ಕೆ ಬಿಡ್ಲಿಲ್ಲ ಅಂದ್ರೆ ಆಲೂಗೆಡ್ಡೆಗೆ ಮಣ್ಣು ಮೇಲ್ಮೈ ಪೂರ್ತಿ ರಫ್ ಆಗು, ಸಿಮೆಂಟ್ ಹಾಕೋದ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಅಂದ್ರೆ ನಮ್ಮ ಭೂಮಿ ತುಂಬಾ ಹಾಳಾಗಿದೆ ಅಂತ ಆ ರೀತಿಯಲ್ಲಿ ಆದ್ರೆ. ಸೊ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ನಾವು ಜಮೀನಿನಲ್ಲಿ ಸಾವಯವ ಗೊಬ್ಬರ ಅಂಶವನ್ನ ಹೆಚ್ಚು ಮಾಡೋದ್ರಿಂದ ಈ ರೀತಿ ನಾವು ಭೂಮಿಯನ್ನ ಸ್ಮೂತ್ ಮಾಡ್ತಾ ಬರ್ಬೋದು. ಸಾವಯವ ಗೊಬ್ಬರ ನಾವು ಎಲ್ಲವರೆಗೂ ಹಾಕೋದಿಲ್ಲ, ಅಲ್ಲಿವರೆಗೂ ಕೂಡ ನಾವು ಈಗ ಆಲೂಗಡ್ಡೆ ಈಗಾಗಲೇ ಸುಮಾರು ಜನ ನಾವು ರೈತ ಬಾಂಧವರಲ್ಲಿ ಕೇಳ್ತಿದ್ವಿ, ಸರ್ ನಮ್ಮ ಜಮೀನಿನಲ್ಲಿ ಗೆಂಡೆ ಹಾಕಿದೀವಿ ಇನ್ನು ಮೊಳಕೆನೆ ಬಂದಿಲ್ಲ ಮೊಳಕೆನೆ ಬಂದಿಲ್ಲ. ಬಟ್ ಅಲ್ಲಿ ಹೋಗಿ ಬಗ್ಗದ್ ನೋಡಿದಾಗ ಮೊಳಕೆ ಇರುತ್ತೆ, ಮೇಲ್ ಬರೋಕೆ ಅದಕ್ಕೆ ತುಂಬಾ ಆಗಿರಲ್ಲ. ಅದರಿಂದ ಸಾವಯವ ಗೊಬ್ಬರದ ಅಂಶವನ್ನ ಹೆಚ್ಚಾಗಿ ಭೂಮಿಯಲ್ಲಿ ಮಾಡ್ಕೋಬೇಕು. 1 ಎಕರೆಗೆ 12 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಮತ್ತೆ ಈ ಬೇವಿನಿಂಡಿ ಜೊತೆಗೆಯಲ್ಲಿ ಮತ್ತೆ ಏನು ಜೀವಾಣು ಗೊಬ್ಬರವನ್ನು ಮಾಡ್ಕೊಳ್ಳೋದ್ರಿಂದಲೂ ಕೂಡ ಭೂಮಿ ಆರೋಗ್ಯವಂತವಾಗಿರುತ್ತೆ. ನೀವು ಎಷ್ಟು ಹಾಕ್ತೀರಿ ಕಲ್ಪನಾ ಅವರೇ ಕೊಟ್ಟಿಗೆ ಗೊಬ್ಬರ ಎಲ್ಲ? ಕೊಟ್ಟಿಗೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಮತ್ತೆ ಜೀವಾಮೃತ ಮಾಡ್ಕೊಂಡಿದೀವಿ ಸರ್. ಎಷ್ಟು ಹಾಕ್ತೀರಮ್ಮ ಕೊಟ್ಟಿಗೆ ಗೊಬ್ಬರ ಅಂದ್ರೆ? ನಿಮ್ಮ ಮನೆಯಲ್ಲಿ ದನ ಕರುಗಳು ಇದೆ ಸರ್? ನಾ 7 ಇದೆ ಸರ್. 7 ಏನು? ಸೀಮೆಸ? ಸೀಮೆಸ 3, ನಾಟಿ ಹೋರಿಗಳು 2, ಕರುಗಳು 1-2. ಹೋರಿನೂ ಕಟ್ಟಿದೀರಾ? ಹೌದು ಸರ್. ಪರವಾಗಿಲ್ವಾ, ಉಳುಮೆ ಮಾಡಕ್ಕೆಲ್ಲ ಬೇಕಲ್ಲ ಸರ್? ಖಂಡಿತ. ಅದ್ರ ಗೊಬ್ಬರ ಎಲ್ಲ ಪೂರ್ತಿ ಗೆಂಡೆಗೆ ಹಾಕ್ಬಿಡ್ತೀರಾ? ಆಲೂಗಡ್ಡೆಗೆ ಹಾಕ್ತೀವಿ. ಎಷ್ಟು ಗಾಡಿ ಗೊಬ್ಬರ ಹಾಕ್ತೀರಮ್ಮ? 4 ಟ್ರ್ಯಾಕ್ಟರ್ ಆಗುತ್ತೆ ಸರ್, 4 ಟ್ರ್ಯಾಕ್ಟರ್. ಮತ್ತೆ ಸಾವಯವ ಗೊಬ್ಬರ ಮಾಡ್ಕೊಂಡಿದ್ವಿ ಸರ್ ನಾವು. ಅದೇ ಮೈರಾಡ್ ಸಂಸ್ಥೆಯಿಂದ ನಮಗೆ ಎರೆಹುಳು ಗೊಬ್ಬರ ಮಾಡಕ್ ಟ್ರೈನಿಂಗ್ ಕೊಟ್ಟಿದ್ರು, ಅದು ಹುಳುಗಳೆಲ್ಲ ಕೊಟ್ಟಿದ್ರು, ಅದನ್ನ ಹಾಕಿ ಸಾವಯವ ಗೊಬ್ಬರ ಮಾಡ್ಕೊತಿದೀವಿ. ಇದೆ ಸರ್, ಮಾಡ್ತಾ ಇದೀವಿ ಗೊಬ್ಬರ, ಮಾಡ್ತಾನೆ ಇದೀವಿ. ಎಷ್ಟು ಹಾಕ್ತೀರಮ್ಮ? ಇವಾಗ ಒಂದು 8 ಚೀಲ ಸಿಕ್ಕಿತ್ತು ಸರ್, ಮತ್ತೆ 3 ತಿಂಗಳಿಗೆ ಒಮ್ಮೆ ತೆಗಿತೀವಿ, 8 ಚೀಲ ಸಿಕ್ಕಿತ್ತು. ಇವಾಗ ಮತ್ತೆ ಮಾಡಕ್ ಹಾಕಿದ್ವಿ. 8 ಚೀಲ ಅಂದ್ರೆ 55 ಕೆಜಿ? 55 ಕೆಜಿ, 8 ಚೀಲ ಸಿಕ್ಕಿತ್ತು. ಹೌದಾ? ಓಕೆ, 4 ಕ್ವಿಂಟಾಲ್. ಅದನ್ನ ಪೂರ್ತಿ ಗೆಂಡೆಗೆ ಹಾಕಲ್ಲ? ಆಮೇಲೆ ಇನ್ನೇನು ಜೀವಾಣು ಗೊಬ್ಬರ ಅಂತ ಏನೇನು? ಜೀವಾಮೃತ, ಜೀವಾಮೃತ ಮಾಡ್ಕೊಂಡು ಔಷಧಿ ಜೊತೆ ಸಿಂಪರಣೆ ಮಾಡಿದ್ವಿ. ಯಾವ ರೀತಿ ಮಾಡ್ತೀರಮ್ಮ ಜೀವಾಮೃತ ಅಂತಂದ್ರೆ? ಅದೇ ನಾಟೋಸಿನ ಸಗಣಿ, ಗಂಜ್ಲ, ಮತ್ತೆ ಕಡಲೆ ಹಿಟ್ಟು, ಅದನ್ನೆಲ್ಲ ಡ್ರಮ್ಮಿಗೆ ಹಾಕಿ ಒಂದು 9 ದಿನ ನೆರಳಲ್ಲಿ ಇಟ್ಟು ದಿನ ತಿರುಗಿ ಅದನ್ನ ಔಷಧಿ ಜೊತೆ ಮಾಡುವಾಗ ಸಿಂಪರಣೆ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ಖಾಲಿ ಅದೇ ತರ ಬೇಕಾದ್ರೆ ಗಿಡಗಳಿಗೆ ಸಿಂಪರಣೆ ಮಾಡ್ಬೋದು. ಏನು ಹೇಳ್ಬೋದಾ ಇದ್ರ ಬಗ್ಗೆ? ಜೀವಾಮೃತ ಅಂದ್ರೆ ಕೀಟನಾಶಕ ಅಥವಾ ಇದ್ರ ಜೊತೆಗೆ ಮಿಕ್ಸ್ ಮಾಡಕ್ ಬರೋದಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಸ್ಪ್ರೇ ಕೊಟ್ಟಿರ್ತಾರೆ ಸರ್. ಹೌದಾ? ಜೀವಾಮೃತ ಅದನ್ನ ಕೊಡೋದ್ರಿಂದ ಅನುಕೂಲ ಆಗಿದೆಯಾ? ಅನುಕೂಲ ಇದೆ ಸರ್, ತುಂಬಾ ಆರೋಗ್ಯವಾಗಿರ್ತವೆ ಗಿಡಗಳು. ಸಣ್ಣ ಗಿಡದಲ್ಲೇ ಒಂದು ಹುಟ್ಟಿದ 8-10 ದಿವಸದಲ್ಲಿ ಹೊಡೆದಿರ್ತೀವಿ ಸರ್ ಅದನ್ನ ಜೀವಾಮೃತ. ಆಮೇಲೂ ಗೊಬ್ಬರ ಕೊಡ್ತೀರಾ? ಕೊಡ್ತೀವಿ ಸರ್. ಏನ್ ಕೊಡ್ತೀರಿ? ಅದೇ ಪೊಟಾಶ್ ಮತ್ತೆ DAP ಇವೆರಡೇ ಕೊಡೋದು ಸರ್. ನೀರು ಹೊಡಿವಾಗ ಒಂದ್ಸಲ ಕೊಡ್ತೀವಿ, ಆಗುವಾಗ ಒಂದ್ಸಲ ಕೊಡ್ತೀವಿ, ಬೇವಿನಿಂಡಿನೂ ಕೊಡ್ತೀವಿ. ಎಷ್ಟು ಕೊಡ್ತೀರಿ ಬೇವಿನಿಂಡಿ? 1 ಎಕರೆಗೆ 1-2 ಚೀಲ 6 ಚೀಲ ಹಾಕ್ತೀವಿ. ಬೇವಿನಿಂಡಿ ಕೊಡೋದ್ರಿಂದಲೂ ಪ್ರಯೋಜನ ಆಗುತ್ತೆ. ಈ ಗೊಬ್ಬರ ಏನೇನ್ ಕೊಡ್ಬೇಕು ಹೇಳಿ ಆಲೂಗಡ್ಡೆಗೆ ಕುಮಾರಸ್ವಾಮಿಗಳ? 1 ಎಕರೆಗೆ 8 ಟನ್ ಇಳುವರಿ ತೆಗಿಯೋದಿಕ್ಕೆ ರೈತರು ಮೊದಲನೇದಾಗಿ ಬಿತ್ತನೆ ಬೀಜ ಸೆಲೆಕ್ಷನ್ ಇಂದ ಇರುತ್ತೆ ಸರ್. ಅದೊಂದು 4ನೇ ಜನರೇಷನ್ ಸೀಡ್ಸ್ ಆದ್ರೆ ತುಂಬಾ ಉತ್ತಮ. ಅದಕ್ಕೆ ನಾವು 1 ಎಕರೆಗೆ 1.5 ಚೀಲ DAP, 3 ಪೊಟಾಶು, 2 ಚೀಲ ಸೆಟ್ ರೈತು ಬಿತ್ತನೆ ಪೂರ್ವದಲ್ಲಿ ಕೊಡ್ತೀವಿ. ಬಿತ್ತದ ನಂತರ 20 ದಿನಕ್ಕೆ 1 ಚೀಲ ಯೂರಿಯಾವನ್ನ ಕೊಡ್ತೀವಿ ಪುಟ್ಟಾಣಿಕೆ ಬಂದ ನಂತರ. ಅದಾದ ನಂತರ ಇನ್ನ 40 ದಿನಕ್ಕೆ 1 ಚೀಲ ಯೂರಿಯನ್ನ ಕೊಡ್ತೀವಿ. ಅದಾದ ನಂತರ ಇನ್ನ 60 ದಿನಕ್ಕೆ ಒಂದು OP ಫಾಲ್ ಅಂತ ಬರುತ್ತೆ, ಅಂದ್ರೆ NPK ಸ್ಪ್ರೇ ಬರುತ್ತೆ, ನೈಟ್ರೋಜನ್, ಪೊಟಾಶಿಯಂ ಮತ್ತೆ ರಂಜಕ. ಸೊ ಆ 3 ಸ್ಪ್ರೇಯನ್ನ ಒಂದೇ ಇದ್ರಲ್ಲಿ ಕೊಡ್ತಿದೀವಿ ಇವಾಗ. ಸೊ ಲಾಸ್ಟ್ ಗೆ 25 ಕೆಜಿ ಅಷ್ಟು ಯೂರಿಯಾ ಹಾಕ್ಬೇಕಿತ್ತು, ಅದ್ರ ಬದಲು ಈಗ ಸ್ಪ್ರೇನೇ ಬಂದಿದೆ, ಸ್ಪ್ರೇ ಕೂಡ ತುಂಬಬಹುದು. ಇಷ್ಟನ್ನ ಮಾಡಿದ್ರೆ ನಾವು 1 ಎಕರೆಗೆ 8 ಟನ್ ಅಷ್ಟು ಇಳುವರಿ ತೆಗಿಬಹುದು. ಅದ್ರ ಮಧ್ಯದಲ್ಲಿ 30 ದಿನಕ್ಕೆ ಒಂದು ಪೋಷಕಾಂಶ ಸ್ಪ್ರೇ ಮಾಡ್ತೀವಿ, ಅಂದ್ರೆ 7 ಪ್ರಾಥಮಿಕ ಪೋಷಕಾಂಶ, ಜಲಜನಕ, ಆಮ್ಲಜನಕ ಮತ್ತೆ ಇಂಗಾಲ, ಇದು ಮಾಮೂಲಿ ಪ್ರಕೃತಿದತ್ತವಾಗಿ ಸಿಗ್ತವೆ. ನಂತರ ಪ್ರಥಮ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟಾಶ್. ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಮತ್ತೆ ಇನ್ನ 7 ಪೋಷಕಾಂಶಗಳನ್ನ ನಾವು ಸ್ಪ್ರೇ ರೂಪದಲ್ಲಿ ಕೊಡ್ತೀವಿ ಸರ್. ಇಷ್ಟನ್ನ ನಾವು ಮಾಡಿದ್ರೆ ನಾವು 8 ಟನ್ ಅಷ್ಟು ಇಳುವರಿ ತೆಗಿಬಹುದು 1 ಎಕರೆಗೆ. ಹೌದಾ? ಹೌದು ಸರ್, ತೆಗಿಬಹುದು. ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಎಲ್ಲಾ ಪೋಷಕಾಂಶಗಳನ್ನು ಸಿಂಪರಣೆ ಮಾಡ್ತೀರಿ, ಮಣ್ಣಿಗೆ ಚೆನ್ನಾಗಿ ಗೊಬ್ಬರ ಹಾಕ್ತೀರಿ, ಬೇವಿನಿಂಡಿ ಹಾಕ್ತೀರಿ, ಎರೆಹುಳ ಸಾಕಿದೀರಿ. ಪರವಾಗಿಲ್ಲ, ಹರ್ತೆ ಹೊಡಿತೀರಿ ಅಂತಾರಲ್ಲ, ನೇಗಿಲು ಹೊಡಿತೀವಿ ಸರ್. ಅಂದ್ರೆ ಎತ್ತನ್ ಸಾಕಿರೋದು ನಿಮ್ಗೆ ಅನುಕೂಲ ಆಗಿದೆ ಅಲ್ವಾ? ತುಂಬಾ ಜನ ಯಾರು ಎತ್ತಿ ಮೇವಾಗ್ತಾರೆ ಅಂತ ಗಣಸಿ ಸಂತಲೆ ಮಾರ್ಬಿಡ್ತಾರೆ, ಆದ್ರೆ ನೀವ್ ಇಟ್ಕೊಂಡಿದ್ದೀರಿ. ಹೇಗಂತ ಆಲೂಗಡ್ಡೆ ಬೇಸಾಯ ತುಂಬಾ ಖುಷಿ ಕೊಡುತ್ತೆ ಸರ್? ಅಲ್ಲ, ತುಂಬಾ ಜನ ಜೂಜು ಬಹಳ ಕಷ್ಟ. ಇಲ್ಲ ಸರ್, ನಮಗೆ ಈಸಿ ಇದೆ ಸರ್, ಈಸಿ ಇದೆ ಸರ್, ಅದಕ್ಕೋಸ್ಕರ ಪ್ರಮುಖ ಬೆಳೆ ಅಳವಡಿಸ್ಕೊಂಡಿದೀವಿ ನಾವು. ಅದೇ ನಿಮಗೆ ಸುಲಭ ಆಗೋಯ್ತು ಆಲೂಗಡ್ಡೆ? ಇಲ್ಲ, ನಮಗೆ ಅಂತಂದ್ರೆ ಅದು ಒಂಥರ ಚೆನ್ನಾಗಿ ಆಗೈತೆ, ಯಾವಾಗ್ಲೂ ಲಾಸ್ ಆಗಿಲ್ಲ ಸರ್ ನಮಗೆ. ಮೊದಲಿಂದಲೂ ನಾವು ಹಾಕ್ದಾಗ್ನಿಂದಲೂ ಯಾವತ್ತೂ ಲಾಸ್ ಆಗಿಲ್ಲ, ಚೆನ್ನಾಗಿ ಆದಾಯ ಕೊಡ್ತಾ ಇದೆ, ಅದಕ್ಕಾಗಿ ನಮಗೆ ತುಂಬಾ ಇಷ್ಟ. ನೀವು ಏನೇನ್ ಕೆಲಸ ಮಾಡ್ತೀರಿ ಆಲೂಗಡ್ಡೆ ಬೇಸಾಯದಲ್ಲಿ? ಕಳೆ ಎಲ್ಲ ತೆಗಿತೀವಿ ಸರ್, ನಾವು ಏನ್ ಹೊಡಿಯಕ್ ಹೋಗಲ್ಲ, ಗೊಬ್ಬರ ಹಾಕೊಡ್ತೀವಿ. ಆಯ್ತು, ಆಮೇಲೆ ಆಳ ಕೀಳುವಾಗ ಮಾಡೋದಿಲ್ಲ ಸಹಕಾರ. ಆಲೂಗಡ್ಡೆ ಕೀಳುವಾಗ ಮಾರುವಾಗ ಹೋಗ್ತೀರಾ? ಇಲ್ಲ ಸರ್, ಅಂದ್ರೆ ಮಾರುವಾಗ ಅಂದ್ರೆ ಅಲ್ಲಿಗೆ ಬಂದ್ ತಗೊಂಡೋಗ್ತೀವಿ. ಆದಾಯ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ ನಮ್ಮ? ಹೌದು ಸರ್. ಈಗ ಮುಂದಿನ ಹಂತದಲ್ಲಿ ಅಂದ್ರೆ ಇನ್ ಮುಂದೆ ಏನ್ ಮಾಡ್ಬೇಕ್ರಪ್ಪ ಬೆಳೆಗಾರರು ಈಗ? ಸರ್, ಇನ್ ಮುಂದೆ ಈಗ ಬೆಳೆಗಾರರು ಮೊದಲನೇದಾಗಿ ಏನಪ್ಪಾ ಅಂದ್ರೆ ಈಗೇನು ಅಂಗಮರಿ ಬಂದ್ರೆ ಅವರು ಆದಷ್ಟು ಸ್ಪ್ರೇ ಮಾಡೋದು ಉತ್ತಮ. ಈಗೇನಿದ್ರು ಅದನ್ನ ಆಲೂಗಡ್ಡೆ ಉಳಿಸ್ಕೋಬೇಕು ಸರ್, ಈಗ ಉಳಿಸ್ಕೊಳ್ಬಿಟ್ಟು ಸಿಂಪರಣೆ ಮಾಡ್ಕೊತಾ ಇರ್ಬೇಕು. ವಾರಕ್ಕೊಂದ್ಸರಿ ಹೊಡಿತಿರ್ಬೇಕ? ಸೊ ವಾರಕ್ಕೊಂದ್ಸತಿ ಅಂದ್ರೆ ತುಂಬಾ ಮಳೆ ಬರ್ಲಿಲ್ಲ ಅಂತಂದ್ರೆ, ಈಗ ವಾರ ವಾರ ಮಳೆ ಬರ್ತಿತ್ತು ಅಂದ್ರೆ ವಾರ ವಾರ ಹೊಡಿಲೇಬೇಕು. ಸೊ ಮಳೆ ಕಮ್ಮಿ ಆಯ್ತು ಅಂದ್ರೆ ತುಂಬಾ ಬಿಸಿಲಿತ್ತು ಅಂತಂದ್ರೆ ಏನು 15 ದಿವಸಕ್ಕೊಂದ್ಸತಿ ಸಿಂಪಡಣೆ ಮಾಡಿದ್ರೆ ಉತ್ತಮ. ಏನು ಈಗಾಗ್ಲೂ ತುಂತುರು ಮಳೆ ತುಂಬಾ ಆಗ್ತಿದೆ, ಸೊ ಅದರಿಂದ ಸ್ಪ್ರೇ ಮಾಡೋದು ಉತ್ತಮ, ವಾರ ವಾರ ಒಂದ್ಸತಿ ಸ್ಪ್ರೇ ಮಾಡೋದು. ಕಲ್ಪನಾ ಅವರೇ, ನೀರಾವರಿ ವಿಧಾನ ಏನು ಯಾವ ರೀತಿ ಮಾಡಿದೀರಿ? ಹನಿ ನೀರಾವರಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಹನಿ ನೀರಾವರಿ, ಹಾಯ್ ನೀರೇನಾ? ಹಾಯ್ ನೀರೇ. ಈ ವರ್ಷ ಅಂತಂದ್ರೆ ಚೆನ್ನಾಗಿ ಮಳೆನೆ ಬರ್ತಾ ಇದೆ ಆಲೂಗಡ್ಡೆಗೆ, ಇಲ್ಲ ಒಂದೆರಡ್ ಸಲ ಹಾಯಿಸಿದ್ವಿ ಅಷ್ಟೇ ಸರ್. ಬೋರ್ವೆಲ್ ನೀರನ್ನ ತುಂಬಾ ಉಳಿತಾಯ ಮಾಡ್ಬಿಟ್ಟಿದ್ದೀರಿ. ಉಳಿತಾಯ ಮಾಡಿದ್ವಿ, ಚೆನ್ನಾಗಿ ಮಳೆನೆ ಆಗ್ತಾ ಇದೆ ಆಲೂಗಡ್ಡೆಗೆ. ಹೌದಾ? ಬೇಕು ಅಂದ ಮಳೆ ಬೀಳ್ತಾ ಇದೆ. ಬೀಳ್ತಾ ಇದೆ ಸರ್. ಮೂರ್ ಸರಿ ಔಷಧಿ ಹೊಡೆದಿದ್ದೀನಿ ಅಂತಂದ್ರೆ ಇನ್ನೂ ಹೊಡಿಬೇಕಾಗತ್ತೆ? ಸ್ಪ್ರೇ ಮಾಡ್ಬೇಕು, ಸಾಕಾಗತ್ತೆ ಬೆಳೆ ಬಂದ್ರೆ. ರೋಗ ಏನಿಲ್ವಲ್ಲ ಸರ್, ಹಂಗಾಗಿ ಇನ್ನೊಂದ್ಸಲ ಮಾಡ್ಬೇಕು. ಎಷ್ಟು ದಿವಸ ಕಟಾವ್ ಮಾಡ್ತೀರಿ? 3 ತಿಂಗಳಿಗೆಲ್ಲ ಕಟಾವ್ ಮಾಡ್ತಾರೆ ಸರ್, 9 ದಿನಕ್ಕೆ ಅಂತಂದ್ರೆ. ಈಗ ಚೆನ್ನಾಗಿ ಗಿಡ ಚೆನ್ನಾಗಿದ್ರೆ ಇನ್ನೂ ಒಂದು 10-15 ದಿನ ಇರ್ಲಿ ಅಂತಂದ್ರೆ ಬಿಡ್ತಾರೆ. ಹೇಳಿ ಸರ್, ಕಟಾವು ಮತ್ತೆ ನಂತರದ ಕೆಲಸ ಏನ್ ಮಾಡ್ಬೇಕು, ಎಲ್ಲಿ ತನಕ ಬಿಟ್ಕೋಬಹುದು, ಹೇಗೆ? ಇದ ನಾವು 110 ದಿನದವರೆಗೂ ಬಿಡಬಹುದು ಸರ್ ಬೆಳೆ. ಹಿಮಾಲಿನಿ, ಕುಫ್ರಿ ಹಿಮಾಲಿನಿ, ಕುಫ್ರಿ ಹಿಮಾಲಿನಿ. ಸೊ ಇದ್ರೆ ಇನ್ನು ಮಾಮೂಲಿ ಜ್ಯೋತಿ ಇವೆಲ್ಲ ಆಲ್ಮೋಸ್ಟ್ 9 ದಿನಕ್ಕೆ ಹಾರ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಯಾವ ತರ ಇರುತ್ತೆ, ಇಲ್ಲ ಮಾರ್ಕೆಟ್ ರೇಟ್ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಇದ್ ಮಾಡ್ತಿದ್ರು ಅಂದ್ರೆ 100-110 ದಿನದವರೆಗೂ ಬೆಳೆಯನ್ನ ಬಿಡ್ತಾರೆ ಸರ್ ರೈತರು. ಮಾರುಕಟ್ಟೆ ಅಂತಂದ್ರೆ ಅದಕ್ಕೆ ಏನಾದ್ರೂ ನೀವು ಕಂಪನಿಯವರು ಏನಾದ್ರು ಕೆಲಸ ಮಾಡ್ತೀರಮ್ಮ? ಇಲ್ಲ ಸರ್, ಆತರ ಇನ್ನು ಕ್ರಮ ತಗೊಂಡಿಲ್ಲ, ಅಂದ್ರೆ ಹೊರಗಡೆ ಬಂದಾಗಲೇ ಕೊಡ್ತಾರೆ. ಅಂದ್ರೆ ನೀವು ಬೆಳೆದಿದ್ದ ನೀವೇ ಮಾರ್ಕೊಳ್ಬೇಕು ಅಲ್ವಾ? ಹೇಳಿ ಕುಮಾರಸ್ವಾಮಿ. ಮಾರುಕಟ್ಟೆ ಸಂಬಂಧಪಟ್ಟಂತೆ ಕೂಡ ವರ್ಕ್ ಮಾಡ್ತಿದೀವಿ, ಅಂದ್ರೆ ಬೇರೆ ಕಡೆ ಎಲ್ಲ ಮಾತಾಡಿದೀವಿ. ಸೊ ನಂತರ ಅದು ಯಾಕೆಂತಂದ್ರೆ ರೈತರು ಅವ್ರಿಗೆ ಕ್ವಾಲಿಟಿ ಮೆಟೀರಿಯಲ್ ಅನ್ನೆಲ್ಲ ಅಂದ್ರೆ ಚೆನ್ನಾಗಿರೋ ಉತ್ತಮ ಗುಣಮಟ್ಟದ ಆಲೂಗಡ್ಡೆ ಕೊಡ್ಬೇಕಾಗುತ್ತೆ. ಸೊ ಅದನ್ನ ಈಗ ರೈತರ ನಮ್ಮ ವಯಸ್ಸಲ್ಲ ತಪ್ಪದ ಕಂಪನಿಯಲ್ಲಿ ಎಲ್ಲ ಚರ್ಚೆ ಮಾಡಿ ನಂತರ ಸಂಘಗಳಿಗೆಲ್ಲ ಕೂಡ ಮಾಹಿತಿನ ಕೊಡ್ತೀವಿ, ಯಾವ್ದು ಯಾವ ರೇಟ್ ಇರುತ್ತೆ, ದರ ಏನು, ಮತ್ತೆ ನೀವು ಯಾವ್ದು ಎಷ್ಟು ಕೆಜಿ ಬ್ಯಾಗ್ ಅನ್ನೆಲ್ಲ ಮಾಡ್ಬೇಕಾಗುತ್ತೆ, ಗುಣಮಟ್ಟ ಯಾವ ತರ ಇರಬೇಕು, ಅದನ್ನೆಲ್ಲ ಅವರಿಗೆ ಮಾಹಿತಿ ಕೊಟ್ಟ ನಂತರ ಅದನ್ನ ಮುಂದಿನಗಳ ಜಾರಿ ತರ್ತೀವಿ. ನಿಮ್ಮ ಕಂಪನಿ ಚೆನ್ನಾಗಿ ನಡೀತಿದೆಯಾ? ನಮ್ಮ ನೀವೇನಾಗಿದ್ರಿ ಕಂಪನಿಗೆ? ನೀವು ಒಬ್ರು ಸದಸ್ಯರು, ನಿಮ್ ಸಂಘ ಏನೋ ಹೇಳಿದ್ರಲ್ಲ, ಅದರಲ್ಲಿ ನೀವು ಅಧ್ಯಕ್ಷರ ಕಾರ್ಯದರ್ಶಿಗಳ ಏನು? ಇಲ್ಲ ಸರ್, ಹಂಗೇನಿಲ್ಲ, ಪ್ರತಿನಿಧಿ. ನೀವು ಅಲ್ಲಿ ಪ್ರತಿನಿಧಿ. ಮೀಟಿಂಗ್ ಮಾಡ್ತೀರಿ ಯಾವಾಗ್ಲೂ? ಮಾಡ್ತೀವಿ. ಏನ್ ಚರ್ಚೆ ಮಾಡ್ತೀರಿ ಮೀಟಿಂಗ್ ಮಾಡಿದಾಗ? ಅಂದ್ರೆ ಚರ್ಚೆ ಮಾಡೋದು ಅಂತಂದ್ರೆ ಬೀಜ ತಗೊಳ್ಳುವಾಗ ಬೀಜ ಚರ್ಚೆ ಮಾಡ್ತೀವಿ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಏನು ಅಂತೆಲ್ಲ ಲಿಸ್ಟ್ ಮಾಡ್ಕೊಳ್ತೀವಿ. ಮತ್ತೆ ಗೊಬ್ಬರ ಸೀಸನ್ ಬಂದಾಗ ಗೊಬ್ಬರದ ಲಿಸ್ಟ್ ಮಾಡ್ಕೊಳ್ತೀವಿ. ಮತ್ತೆ ಔಷಧಿ ಹೊಡಿಬೇಕು ಅಂದಾಗ ಔಷಧಿದ ಲಿಸ್ಟ್ ಮಾಡ್ಕೊಂಡು ತಿಳಿಸಿದ್ರೆ ತಗೊಂಡ್ ಕೊಡ್ತೀವಿ. ಮಕ್ಳು ಎಷ್ಟು ಜನ ನಮ್ಮ ನಿಮಗೆ? ಇಬ್ರು. ಓದ್ತಾ ಇದಾರ? ಹೌದು ಸರ್. ಹೆಣ್ಮಕ್ಳ ಗಂಡ್ ಮಕ್ಳ? ಹೆಣ್ಮಕ್ಳು ಒಬ್ಳು, ಗಂಡ್ ಮಗ ಒಬ್ಬ. ಓಕೆ. ಮಕ್ಳಿಗೂ ವ್ಯವಸಾಯದ ಬಗ್ಗೆ ಶಿಕ್ಷಣ ಕೊಡ್ತಾ ಇದ್ದೀರಾ? ಸರ್, ಎಲ್ಲ ಮಾಡ್ತಾರೆ ಅವರು, ಕೆಲಸ ಮಾಡಿಸ್ತೀರಿ. ಮತ್ತೆ ನೀವು ನಿಮ್ಮ ಯಜಮಾನರು ಇಬ್ರು ಸೇರ್ಕೊಂಡು ಕಷ್ಟಪಟ್ಟು ದುಡಿಮೆ ಮಾಡ್ತಿದ್ದೀರಿ ಅಲ್ವಾ ನಮ್ಮ? ವಿದ್ಯಾಭ್ಯಾಸ ಮಾಡ್ತಾವ್ರೆ ಅಂತ ಅಲ್ಲ ಸರ್, ಎಲ್ಲಾ ಕೆಲಸನು ವ್ಯವಸಾಯದ ಎಲ್ಲಾ ಕೆಲಸ ಗೊತ್ತು ಅವ್ರಿಗೆ. ಈಗ ಆಲೂಗಡ್ಡೆ ಬೇಸಾಯದಲ್ಲಿ ಇನ್ನೇನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಇಳುವರಿ ತಗೋಬಹುದು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ? ಸರ್, ಹಂಗೇನಿಲ್ಲ, ನೋಡೋದು ಮುಂದಿನ ಇದ್ರಲ್ಲಿ ಸಂಘದಿಂದ ಏನಾದ್ರು ಒಳ್ಳೆ ಮಾಹಿತಿ ಕೊಟ್ರೆ ಇನ್ನು ಮುಂದೆ ಮಾಡೋಣ ಅನುಭವ ಇದೆ. ಹೇಳಿ ಸರ್, ಅಂತಿಮವಾಗಿ ಏನಾದ್ರು ಗೆಂಡೆ ಬೆಳೆಗಾರರಿಗೆ ಹೇಳಕ್ಕೆ ಏನಾದ್ರು ಇದೆಯಾ ಮಾಹಿತಿ? ಮೊಬೈಲ್ ಆಪ್ ಅಂತ ಮಾಡಿದ್ವಿ, ಮೊಬೈಲ್ ಆಪ್ ಅಲ್ಲಿ ನಮ್ದು ಸ್ಮಾರ್ಟ್ ಫಾರ್ಮಿಂಗ್ ಅಂತ ಬರುತ್ತೆ ಆಲೂಗಡ್ಡೆ ಬೆಳೆಯಲ್ಲಿ. ಸೊ ಆಂಡ್ರಾಯ್ಡ್ ಮೊಬೈಲ್ ಇರ್ತಕ್ಕಂಥವ್ರು ಅಂದ್ರೆ ಹಳ್ಳಿಯಲ್ಲಿ ಸುಮಾರು ಜನಕ್ಕೆ ಇಲ್ಲ, ಬಟ್ ಆಂಡ್ರಾಯ್ಡ್ ಮೊಬೈಲ್ ತಗೊಂತಕ್ಕಂಥವ್ರು ಆ ಸ್ಮಾರ್ಟ್ ಫಾರ್ಮಿಂಗ್ ಪೊಟೊಟೊ ಆಪ್ ಅಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡ್ರೆ ಪ್ರತಿದಿನ ಅವ್ರಿಗೆ ಗೊಬ್ಬರ ಏನ್ ಹಾಕ್ಬೇಕು, ಮತ್ತೆ ಔಷಧಿ ಸಿಂಪಡಣೆ ಯಾವ್ದು ಮಾಡ್ಬೇಕು, ಯಾವ ಟೈಮಲ್ಲಿ ಔಷಧಿ ನೋಡಬೇಕು, ಪ್ರತಿಯೊಂದು ಕೂಡ ಮಾಹಿತಿ ಬರ್ತಿರುತ್ತೆ ಸರ್ ಆಪ್ ಅಲ್ಲಿ. ಸುಮಾರು ಜನ ನಮ್ಮ ಹಳ್ಳಿಗಳಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮ ರೈತ ಬಾಂಧವರು. ಸೊ ಇನ್ನೂ ಹೆಚ್ಚಿನ ಜನರುಗಳು ಮಾಡ್ಕೊಂಡ್ರೆ ತುಂಬಾ ಉತ್ತಮ. ರೈತರು ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳಿದ್ರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕಲ್ಪನಾ ಅವರೇ? 8072 7279. ಇನ್ನೊಂದ್ ಸರಿ ಹೇಳ್ತೀರಾ? 8972 7279. ನಿಧಾನವಾಗಿ ಹೇಳಿ ಅಮ್ಮ ಇನ್ನೊಂದ್ಸರಿ. 8972 7279. ನಿಮ್ದು ಕುಮಾರಸ್ವಾಮಿಗಳೇ? 9740595983. ಇನ್ನೊಮ್ಮೆ 9740595983. ಇನ್ನೊಂದ್ಸರಿ ಹೇಳ್ಬಿಡಿ. 9740595983. ಒಳ್ಳೇದು ಕುಮಾರಸ್ವಾಮಿಗಳೇ, ಹಾಗೆ ಕಲ್ಪನಾ ಅವರೇ, ಇದುವರೆಗೂ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಜೆಎಸ್ಸಿ ಯೋಜನೆಗೂ ಕೂಡ ನಮಗೆ ಈ ಒಂದು ರೇಡಿಯೋ ಪ್ರೋಗ್ರಾಂ ಭಾಗವಹಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಜೆಎಸ್ಸಿ ಪ್ರೋಗ್ರಾಂ ಕೂಡ ವಂದನೆಗಳು. ಇದುವರೆಗೆ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಲ್ ಜಿ ಕುಮಾರಸ್ವಾಮಿ ಹಾಗೂ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗೊಲ್ಲರಹಳ್ಳಿಯ ಕೆಬಿ ಕಲ್ಪನಾ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತ ಸಂವಾದವನ್ನ ಪ್ರಸಾರ ಮಾಡುತ್ತೇವೆ. ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಲ್ ಜಿ ಕುಮಾರಸ್ವಾಮಿ ಹಾಗೂ ಅರಸೀಕೆರೆ ತಾಲೂಕು ಕುಡುಕುಂದಿಯ ಕೆಎಚ್ ಕುಮಾರ್. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ.